प्रधानमंत्री किसान मानधन योजना। मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मानधन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मानधन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ರೇಷ್ಮೆ ಬೆಳೆಗಾರರ ಆಸ್ತಿ ಗುಂಪು ಮತ್ತು ಗುಂಪಿನ ಚಟುವಟಿಕೆ ಕುರಿತು ಶ್ರೀ ಎಸ್ಬಿ ಬಸವರಾಜ್ ಹಾಗೂ ಪಿಬಿ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಕೂಡ್ಲಿಗಿ ತಾಲೂಕು ಮಾಕನಡುಕು ಗ್ರಾಮದ ಎಸ್ಬಿ ಬಸವರಾಜ್ ಹಾಗೂ ಪಿಬಿ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಅವರು ಬಸವೇಶ್ವರ ರೇಷ್ಮೆ ಬೆಳೆಗಾರರ ಆಸಕ್ತ ಗುಂಪು ಅಂತ ಒಂದು ಮಾಡ್ಕೊಂಡಿದ್ದಾರೆ. ಆ ಗುಂಪಿನ ಚಟುವಟಿಕೆ ಏನು, ಯಾವ ರೀತಿ ಈ ರೇಷ್ಮೆ ಕೃಷಿಯ ಬಗ್ಗೆ ರೇಷ್ಮೆ ಬೆಳೆಗಾರರ ಒಳಿತಿನ ಸಲುವಾಗಿ ಈ ಗುಂಪು ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅವರ ಬಗ್ಗೆನೇ ಅವರ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ. ಬಸವರಾಜ್ ಮತ್ತು ಮಲ್ಲಿಕಾರ್ಜುನ್ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಏನಿದು ಬಸವೇಶ್ವರ ರೇಷ್ಮೆ ಬೆಳೆಗಾರರ ಆಸಕ್ತ ಗುಂಪು ಅಂದರೆ ಬಸವರಾಜ್? ಸರ್, ಇದು ಮೊದಲು ಈ ಆಸಕ್ತ ಗುಂಪುಗಳೆಲ್ಲ ಮೊದಲೆಲ್ಲ ಮಾಡಿ ಸುಮ್ಮನಾಗಿದ್ರು. ಇದೊಂದೊಂದು ಪ್ರಾಜೆಕ್ಟ್ ಬಂದು ಸರ್, ಇದು ಮೈರಾಡ ಸಂಸ್ಥೆಗೆ ಕೊಟ್ಟಿರೋದು ಒಂದು ಪ್ರಾಜೆಕ್ಟು. ಈ ರೇಷ್ಮೆ ಬೆಳೆ ಉತ್ಪಾದಕ ಕಂಪನಿ ಒಂದು ಹುಟ್ಟಾಕ್ಬೇಕು, ರೈತರು ವ್ಯಾಪಾರಸ್ಥರಾಗಬೇಕು. ರೈತರು ಬರೇ ಬೆಳೆ ಉತ್ಪಾದನೆ ಮಾಡೋದೊಂದೇ ಅಲ್ಲ, ರೈತರು ಕೂಡ ಒಬ್ಬ ವ್ಯಾಪಾರಸ್ಥ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಒಂದು ರೈತರದೇ ಆದ ಒಂದು ಕಂಪನಿ ಹುಟ್ಟಾಕ ಒಂದು ಯೋಜನೆ ತಯಾರಾದ ಸರ್. ಇದು ಕೇಂದ್ರ ಸರ್ಕಾರದಿಂದ ಯೋಜನೆ ಸರ್. ಇದು ಮೊದಲು ನಮಗೆ ಮೈರಾಡ ಸಂಸ್ಥೆಯಿಂದ ಒಂದು ಸರ್ವೆ ಮಾಡಿದೆ ಸರ್. ರೈತರು ಎಷ್ಟು ಜನ ಇದ್ದಾರೆ, ಎಲ್ಲೆಲ್ಲಿ ರೇಷ್ಮೆ ಬೆಳೆಗಾರರಿದ್ದಾರೆ, ರೇಷ್ಮೆ ಬೆಳೆಗಾರರು ಏನೇನು ಸಮಸ್ಯೆಗಳಿದ್ದಾವೆ, ರೇಷ್ಮೆ ಬೆಳೆಗಾರನ ಹೇಗೆ ಅವ್ರನ್ನ ಒಗ್ಗೂಡಿಸ್ಬೋದು, ಮತ್ತು ಅವರಿಂದ ಏನು ನಾವು ಉತ್ಪಾದನೆ ಮಾಡಿ ಮಾರಾಟ ಮಾಡಿ ಏನು ಮಾಡ್ಬೋದು ಅನ್ನೋದೊಂದು ಮೈರಾಡ ಸಂಸ್ಥೆಗೆ ಒಂದು ಕಾರ್ಯ ಚಟುವಟಿಕೆಗೆ ಒಂದು ಅವಕಾಶ ಕೊಟ್ಟರು ಸರ್ಕಾರದಿಂದ. ಅವರ ಸಲಹೆ ಮೇರೆಗೆ 15 ತಾರೀಕು 8ನೇ ತಿಂಗಳು 2016ರಲ್ಲಿ ನಾವೊಂದು ಸಂಘ ಪ್ರಾರಂಭ ಮಾಡಿ ಸರ್. ಅದಕ್ಕೆ ಶ್ರೀ ಬಸವೇಶ್ವರ ರೇಷ್ಮೆ ಬೆಳೆಗಾರರ ಆಸಕ್ತಿ ಗುಂಪು ಎಂದು ನಾಮಕರಣ ಮಾಡಿ ಸರ್. ನಾಮಕರಣ ಮಾಡಿ ಇದರಲ್ಲಿ ಕೇವಲ 9 ಜನ ಸದಸ್ಯರು ಮಾತ್ರ ನಮ್ಮೂರಿನವ್ರನ್ನೇ ಸೇರಿಕೊಂಡು ಒಂದು ಸಂಘ ಮಾಡಿದೆ ಸರ್. ಯಾವ ಥರ ಈ ಗುಂಪನ್ನು ನೀವು ರಚನೆ ಮಾಡಿದ್ರಿ, ಯಾವ ರೀತಿ ಪೂರ್ವ ತಯಾರಿ ಮಾಡ್ಕೊಂಡ್ರಿ ಮಲ್ಲಿಕಾರ್ಜುನ್? ಸರ್, ನಮ್ಮಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕಿನ ರೇಷ್ಮೆ ಅಧಿಕಾರಿಯಾದಂಥ ಸುಧೀರ್ ಸಾರು, ರೇಷ್ಮೆ ಇಲಾಖೆಯ ಒಂದು ವಿಸ್ತರಣಾಧಿಕಾರಿಗಳಾದಂಥ ವಾಲಪ್ಪ ಸಾರು, ಅವರಿಬ್ಬರು ಕಾಂಟ್ಯಾಕ್ಟ್ ಮುಖಾಂತರ ನಮ್ಮಲ್ಲಿ ಬಂದು ಕೇಳಿಕೊಂಡಾಗ, ಸರ್ ನಾವು ಈ ರೀತಿ ಐತೆ ಈ ರೀತಿ ಮಾಡ್ತೀರ ನೀವು ಇಲ್ಲ ಅಂತ ಅವರು ನಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸರ್. ನಾವೇನು ಸರಿ ಆಯ್ತು ಸರ್ ನಾವು ಮಾಡೋಣ ಅಂತೇಳಿ ನಾವೇನು ಮಾಡಿದ್ವಿ, ಫಸ್ಟ್ ಎಷ್ಟು ಜನ 13 ಜನ ಸೇರಿ ಸ್ಟಾರ್ಟಿಂಗ್ನೆಲ್ಲ 50 ರೂಪಾಯಿ ಮಾಡ್ಕೊಂತ ಬಂದಿವಿ ಸರ್. ಸ್ಟಾರ್ಟಿಂಗ್ನೆಲ್ಲ 50 ರೂಪಾಯಿ ಮಾಡ್ಕೊ ಬಂದ ತಕ್ಷಣನೇ ನಮಗ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ, ಮುಂದೆ ನಾವು ಭಾಳ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡಿದ್ರೆ ನಮಗೆ ಒಳ್ಳೆಯದು, ತಿಂಗಳಿಗೆ ಒಂದು ಸಲ 500 ರೂಪಾಯಿ ಮಾಡಿ ಸರ್. ತಿಂಗಳ 1ನೇ ತಾರೀಕಿಂದನೇ ಮೀಟಿಂಗು, 1ನೇ ತಾರೀಕಿಂದನೇ ಮೀಟಿಂಗ್ ಆದ ತಕ್ಷಣನೇ ಪ್ರತಿಯೊಬ್ಬರು 500 ರೂಪಾಯಿ ಶೇರ್ ಕಟ್ಟಿ, ಅದರಲ್ಲಿ 13 ಜನ ಶೇರ್ ಕಟ್ಟಿದಾಗ ಇನ್ನು ಕೆಲವ್ರಿಗೆ ಅದರಲ್ಲಿ ಕೆಲವರಿಗೆ ವ್ಯವಸಾಯ ಕೆಲಸಕ್ಕೆ, ಕೆಲವರಿಗೆ ಮನೆ ಕೆಲಸಕ್ಕೆ, 13 ಜನದಲ್ಲಿ ಯಾರನ್ನು ಸಾಲ ತಗೊಂಬೋದು ಸರ್. ಅದರಲ್ಲಿ 13,000 2 ರೂಪಾಯಿ ಅಂತ ಇಂಟ್ರೆಸ್ಟು. ಅದು 13,000 2 ರೂಪಾಯಿ ಇಂಟ್ರೆಸ್ಟ್ ತಗೊಂಡಾಗ ಅದನ್ನು ಅಂತಂತವಾಗಿ ಅಲ್ಲಿ 13 ಜನ ನಾವು ಏನು ಸಮೀಕ್ಷೆ ಮಾಡಿ ಕುಂತಿರ್ತೀವಲ್ಲ, 13 ಜನ ಏನು ಅವರು ಹೇಳ್ತಾರೋ ಅದೇ ರೀತಿ ಅವ್ರ ದುಡ್ಡು ಮತ್ತು ಮರುಪಾವತಿ ಬಡ್ಡಿ ಅಸಲು ಎರಡು ಸಮೇತ ಮರುಪಾವತಿ ಮಾಡ್ಕೊಂತ ಹೋಗ್ಬೇಕು ಸರ್. ಅವರು ಮರುಪಾವತಿ ಯಾವ ಥರ ಇದೆ? ಮರುಪಾವತಿ ಯಾವ ಥರ ಆಗೈತೆ ಅಂತಂದ್ರೆ ಸರ್, ಇವತ್ತೆಷ್ಟು ತಾರೀಕು, ಫಾರ್ ಎಕ್ಸಾಂಪಲ್ 15 ತಾರೀಕು ಸರ್, ಇವತ್ತು 15 ತಾರೀಕಿಂದಿನ ನಾವು 50,000 ಕೊಟ್ಟಿವಿ ಅಂತಂದರೆ ಅದರಲ್ಲಿ ತಿಂಗಳ ಬಡ್ಡಿ ತಿಂಗಳ 5,000 ರೂಪಾಯಿ ಕಟ್ಕೊಂತ ಹೋಗ್ಬೇಕು ಸರ್. ನಮಗವರು ಕಂಪ್ಲೀಟ್ ಆಗತ್ತಾಗ ಕಟ್ಕೊಂಡು ಹೋಗ್ಬೇಕು ಸರ್. ನಮಗವರು ಅಂದರೆ ನಾನು ಕೇಳಿದ್ದರ್ಥ ಮರುಪಾವತಿ ಚೆನ್ನಾಗಿ ಮಾಡ್ತಾ ಇದ್ದಾರೋ ಇಲ್ಲ ಸರ್? ಈಗ ಆಲ್ರೆಡಿ ಕೊಟ್ಬಿಟ್ಟು ಸರ್, ನಾವಾಗಲೇ ಕೊಟ್ಟಿಸ್ಕೊಂಡಿವಿ. ಅದೆಲ್ಲ ಆದಮೇಲೆ ಈಗಿನ ಪರಿಸ್ಥಿತಿಯಲ್ಲಿ ಎಷ್ಟು ಉಳಿತಾಯ ಮಾಡ್ತಿದ್ವಿ, ಸ್ಟೆಪ್ ಸ್ಟೆಪ್ 50 ರೂಪಾಯಿಂದ ಉಳಿತಾಯದಿಂದ ಹಿಡಿದು 100, 200 ರೂಪಾಯಿಗೆ ಆಮೇಲೆ 500 ರೂಪಾಯಿಗೆ ಒಂದೇ ಸರಿ ಈಗ ಈ ಸದಸ್ಯತ್ವ ಶುಲ್ಕ ಅಂತ 100 ರೂಪಾಯಿ ತಗೊಂಡ್ವಿ. ಆ 100 ರೂಪಾಯಿನ ಇಟ್ಕೊಂಡು ಇದ್ರ ಖರ್ಚು ಖರ್ಚು ಬುಕ್ ತಗೊಳೋದು, ಸೀಲು, ಈ ಪಾಸ್ಬುಕ್ ಅವನ್ನೆಲ್ಲ, ಮತ್ತೆ ಈಗ ಮತ್ತೆ ಉಳಿತಾಯ ದುಡ್ಡು ಸ್ವಲ್ಪ ದಿನ ಆದ ತಕನಕ 50 ರೂಪಾಯಿದಾಗ ಜಾಸ್ತಿ ಹಣ ಕೊಡಲ್ಲ. ಒಂದು ವರ್ಷ 6 ತಿಂಗಳ ಮಟ್ಟ ಅದನ್ನ ದುಡ್ಡು ಬಳಸಿಲ್ಲ. ಅದಾದಮೇಲೆ ಬಳಸ್ಕೊಂಡು ಮತ್ತೆ ಯಾರಾದರೂ ಆಂತರಿಕ ಸಾಲ ರೂಪದಲ್ಲಿ ಕೊಟ್ಕೊಂಡು ಮತ್ತು ಅವ್ರಿಗೇನಾದರೂ ರೇಷ್ಮೆ ಹುಳು ಸಾಕಾಣಿಕೆಗೆ ಹುಳಕ್ಕೆ ದುಡ್ಡು ಬೇಕಾದರೆ, ಹೊಲಕ್ಕೆ ಗೊಬ್ಬರ ಬೇಕಾದರೆ, ಹೊಸ ಮನೆ ಕಟ್ಟಕ್ಕೆ, ಈ ಥರ ಒಂದು ಸಹಾಯಕ್ಕೋಸ್ಕರ ಇದನ್ನ ಹಣ ಬಳಕೆ ಮಾಡ್ಕೊಳ್ಳೋದು. ಮತ್ತು ಅಲ್ಲಲ್ಲಿ ರೇಷ್ಮೆ ಬೆಳೆಗಾರ ಸಮಸ್ಯೆಗಳೇನೇನು, ಏನೇನು ಸಮಸ್ಯೆ ಆಗ್ತವೆ, ಬಿಸಿಲು ಕಾಲದಲ್ಲಿ ಏನೇನು, ಅದನ್ನೆಲ್ಲ ಚರ್ಚೆ ಮಾಡ್ತಿರ್ತಿತ್ತು ತಿಂಗಳ ತಿಂಗಳ. ಈಗ ರೇಷ್ಮೆ ಹುಳು ಬೇಸಿಗೆ ಕಾಲದಲ್ಲಿ ಭಾಳ ಹೇಟ್ ಕೊಡ್ತಾವೆ, ಅಂದರೆ ಟೆಂಪ್ರೇಚರ್ ಜಾಸ್ತಿಯಾಗಿ. ಆ ಸಂದರ್ಭದಲ್ಲಿ ಕೆಲವು ರೈತರು ನಮ್ಮ ಪಕ್ಕ ಈ ನಮ್ಮ ಸಂಘಲ್ಲಿ ಸೇರ್ತಕ್ಕಂಥ ಒಬ್ಬರು ಪಾಗಾರ್ ಅಂತ ಹಾಕಿದ್ದಾರೆ ಸರ್, ಮನೆ ಸುತ್ತ ಕಿಟಕಿಗೆಲ್ಲ ಸುಮಾರು 1,700 ರೂಪಾಯಿ ಖರ್ಚಾಗಿದೆ. ಭಾಳ ಬೆಟರ್ ಸರ್, ಅದು ಮೋಟ್ರ್ ಆನ್ ಮಾಡಿಬಿಟ್ರೆ ಫುಲ್ಲು ಮನೆ ಸುತ್ತ ಕಿಟಕಿ ಈ ಪ್ರದೇಶಗಳಿಗೆಲ್ಲ ತಂಪು ಮಾಡೋ ಸರ್, ತಂಪು ಗಾಳಿ ಬರೋ ಥರ ವ್ಯವಸ್ಥೆ. ಈ ಥರ ಮಳೆಗಾಲದಲ್ಲಿ ಟೆಂಪ್ರೇಚರು ಸ್ವಲ್ಪ ಹೀಟ್ ಇದ್ರೂ ನಡೀತದೆ ಸರ್, ಬಿಸಿಲುಗಾಲದಲ್ಲಿ ಟೆಂಪ್ರೇಚರ್ ರೇಷ್ಮೆ ಹುಳಕ್ಕೆ ಫುಲ್ ಕೂಲ್ ಇರಬೇಕು. ಫುಲ್ ಕೂಲ್ ಇರಬೇಕಪ್ಪ ಅಂದ್ರೆ ಏನು ಮಾಡ್ಬೇಕಂದ್ರೆ ನಾವು ಮನೆ ಸುತ್ತಲೂ ಫಸ್ಟ್ ತಣ್ಣಗಾಗ ನೀರು ಬಿಡಬೇಕು. ಮನೆ ಸುತ್ತಲೂ 10 ಅಡಿ 15 ಅಡಿ ಸುತ್ತಲೂ ನೀರು ಬಿಟ್ಟಾಗ ಫುಲ್ ಕೂಲ್ಡ್ ಆದಾಗ ರೇಷ್ಮೆ ಬೆಳೆ 100% 80% 95% ಬರ್ಬೋದು ಸರ್. ಮತ್ತೆ ಟೆಂಪ್ರೇಚರ್ ಇಲ್ದಿದ್ದ ವೇಳೆ ರೇಷ್ಮೆ ಬೆಳೆ ಬರೋಕ್ಕೆ ಸಾಧ್ಯವೂ ಇಲ್ಲ. ಹಂಗಾದ್ರೆ ಮಾತ್ರ ನಾವು ರೈತರು ಸಕ್ಸಸ್ ಆಗ ಒಂದು ದಾರಿ ಸಿಗ್ತದೆ ಸರ್ ನಮ್ಮ ರೈತರಿಗೆ. ಇವಾಗ ನಿಮ್ಮ ಈ ಕೂಡ್ಲಿಗೆ ತಾಲೂಕು ಅಂತಂದ್ರೆ ಇದು ಬಿಸಿಲು ಪ್ರದೇಶ, ಇಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಹೌದು ಸರ್. ಇಲ್ಲಿ ಈ ರೇಷ್ಮೆ ಕೃಷಿಯನ್ನ ಲಾಭದಾಯಕವಾಗಿ ಮಾಡ್ಕೋಬೇಕು ಅಂತಂದ್ರೆ ಏನೇನು ವಿಶೇಷ ಕ್ರಮಗಳನ್ನ ನಮ್ಮ ಕೃಷಿ ಮಿತ್ರರು ತಗೊಳ್ಬೇಕಾಗತ್ತೆ, ಮತ್ತು ನಿಮ್ಮ ಸಂಘ ಯಾವ ರೀತಿ ಅವರಿಗೆ ಸಹಾಯ ಮಾಡ್ತಾ ಇದೆ? ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ತದೆ ಸರ್, ಅವರಿಗೆ ಫಸ್ಟ್ ರೇಷ್ಮೆ ಹುಳು ಬರೋಕಿನ ಮುಂಚೆ, ಇವತ್ತು ನಮ್ಮನೆ ರೇಷ್ಮೆ ಹುಳು ಬರ್ತದಂದ್ರೆ ಅದಕ್ಕಿಂತ ಮುಂಚಿತವಾಗಿ ಒಂದು 1 ದಿನ ಮುಂಚಿತವಾಗಿ ಮನೆಯನ್ನೆಲ್ಲ ಮಿಷಿನಲ್ಲಿ ತಗೊಂಡು ಫ್ರೈ ಮಾಡ್ಕೊಂಡು ಸುತ್ತಲೂ ನೆರಳು ಮಾಡ್ಕೊಂಡು ಗೋಣಿ ತೊಟ್ಟು ಹಾಕ್ಕೊಂಡು ತಂಪಾಗಿ ಇಟ್ಕೊಳ್ಬೇಕು ಸರ್ ಫಸ್ಟ್. ಅದು ಅದನ್ನ ತಂಪಾಗಿ ಇಟ್ಕೊಂಡಾಗ ಅವಾಗ ಅಂತಂತವಾಗಿ ಅವ್ರ ಮನೆ 2 ಜರ ಎಬ್ಬಿಸಿ ಮನೆ ಕೊಟ್ಟಾಗ ಅದು 2 ಜರ ಎದ್ದ ತಕ್ಷಣನೇ ಒಂದು 4 ದಿನ ಮತ್ತು 3 ಜನ ಸ್ಟಾಪ್ ಆಗ್ತದೆ ಸರ್. 3 ಜರ ಎದ್ದು ಮತ್ತೆ ಇನ್ನು 4 ಜರ ಸ್ಟಾಪ್ ಆದಾಗ ಒಂದು 4 ದಿನ ಸರ್, ಅಲ್ಲಿಗೆ 8 ದಿನ ಟೈಮ್ ಆಯಿತು. ಆತ 4 ಜರ ಎದ್ದ ತಕ್ಷಣನೇ 10 ದಿನ ಮೇಯ್ತದೆ ಸರ್ ಮರಿ. 10 ದಿನ ಮೇಯ್ದ ತಕ್ಷಣನೇ ಹಣ್ಣು ಮರಿ ಬಂದಾಗ ಈ ರೋಟ್ರಿ ಚಂದ್ರಿಕೆ ಬಿದಿರಿ ಚಂದ್ರಿಕೆ ಬಂದದು ಸರ್. ಆ ಟೈಪು ಅದ್ರ ಮೇಲೆ ಕ್ಲೀನಾಗಿ ಮರಿ ಮೇಲೆ ಹಿಂಗೆ ಕ್ಲೀನಾಗಿ ಹಿಂಗೆ ಹಾಕಿದಾಗ ಅದು ಇದ್ದಕ್ಕಿದ್ದಂಗೆ ಆದರೆ ಆಟೋಮೆಟಿಕ್ಗೆ ಬಂದು ಅದ್ರ ಮೇಲೆ ಗೂಡು ಕಟ್ತದೆ ಸರ್. ಅದು ಗೂಡು ಕಟ್ಟಿದ ಮೇಲೆ 6 ದಿನ ತಪ್ಪಿದ್ರೆ 7 ದಿನ, ವೈಟ್ ಆದರೆ 8 ದಿನ ಬೇಕು ಸರ್, ಸಿ ಬಿ ಆದರೆ 5 ದಿನ ಬೇಕು ಸರ್. ಇವತ್ತು 7 ದಿನದಾಗ ಇಲ್ಲಿ ಬಿಡಿಸ್ಕೊಂಡು 8 ದಿನ ಮಾರ್ಕೆಟ್ ರಾಮನಗರದಾಗ ತೂಕಕ್ಕೆ ಹಾಕ್ಬೋದು ಸರ್ ಅದು. ಇನ್ನು ಬಸವರಾಜ್, ಈ ಸಂಘದ ವತಿಯಿಂದ ಯಾವ್ಯಾವ ರೀತಿಯ ಸಲಕರಣೆಗಳನ್ನು ಅಥವಾ ತಾಂತ್ರಿಕ ಮಾಹಿತಿಯನ್ನು ಈ ರೇಷ್ಮೆ ಕೃಷಿಕರಿಗೆ ತಾವು ನೀಡ್ತಾ ಇದ್ದೀರಿ? ಸರ್, ಇದು 2-3 ತಿಂಗಳಿಗೆ ಒಮ್ಮೆ ರೇಷ್ಮೆ ಅಧಿಕಾರಿಗಳು ಕರೆಸಿ ಸರ್, ಮತ್ತು ಸಂಶೋಧನೆಕಾರನ ವಿಜ್ಞಾನಿಗಳು ಅವ್ರ ಮುಖಾಂತರ ಇಲ್ಲೇ ಸಮಸ್ಯೆಗಳು ಏನು, ಏನು ರೈತರಿಗೆ ಇನ್ನೇನು ಬರ್ತವೆ ಅದ್ರ ಬಗ್ಗೆನೂ ಚರ್ಚೆ ಸಂವಾದಗಳು ಇರ್ತವೆ ಸರ್. ವಿಜ್ಞಾನಿ ಮುಖಾಂತರ ನೇರವಾಗಿ ಅವ್ರಿಗೆ ಪರಿಹಾರ ಸಿಕ್ಕೊಡು ಸರ್ ಈಗ ನಾವು ಹೇಳೋದಕ್ಕಿಂತ. ಮತ್ತು ಸಲಕರಣೆಗಳು ಇನ್ನು ಅಷ್ಟು ಮುಂದುವರೆದ್ರು ಸರ್, ಇನ್ನು ನಮ್ಮ ದಿನ ಹೊಸದಾಗಿ ಕಂಪ್ನಿ ವ್ಯವಹಾರ ಸ್ಟಾರ್ಟ್ ಆಗಿ ಇನ್ನು ವರ್ಷ ಆಯ್ತು ಸರ್. ಈಗ ಇನ್ನು ಮುಂದಿನ ವರ್ಷದಲ್ಲಿ ಇನ್ನೇನೇನೇನು ಈಗಿನ ಇನ್ನೊಂದು ಪ್ರಾಜೆಕ್ಟ್ ಐತೆ ಸರ್, ಈ ಗೂಡು ಆಟೋಮೆಟಿಕ್ ಆಗಿ ಮೇಲೆ ಪೊರೆ ತೆಗೆಯೋಂಥ ಮಿಷಿನ್ಗಳು, ಆಮೇಲೆ ಹಣ್ಣುಗಳು ಆಯಂಥ ಮಿಷಿನ್ಗಳು, ಈ ಥರ ಮಿಷಿನ್ಗಳು ಸಂಶೋಧನೆ ಆಗಿದೆ ಸರ್. ಅವನ್ನೆಲ್ಲ ತರಿಸ್ಲಿಕ್ಕೆ ತಯಾರಿದ್ದಾರೆ ಸರ್. ಈಗ ಅಂದರೆ ಅದಕ್ಕೆಲ್ಲ ಹಣಕಾಸು ಮತ್ತು ಅವೆಲ್ಲ ಸಮಯ ಮತ್ತು ಈಗ ಒಂದು ಮತ್ತೆ ಸ್ಟಾಲ್ ಹಾಕೋ ಒಂದು ವ್ಯವಸ್ಥೆನೇ ಇದೆ ಸರ್. ಈ ಸ್ಟಾಲ್ ಹಾಕಿ ಅದ್ರ ಮುಖಾಂತರ ಬೇರೆ ಬೇರೆ ರೈತರಿಗೆ ಬೇರೆ ಬೇರೆ ಅನುಕೂಲಕ್ಕೆ ತಕ್ಕಂತೆ ಅದು ವ್ಯವಹಾರ ನಡೆಸೋ ಒಂದು ನಿಟ್ಟಿನಲ್ಲಿ ಮುಂದುವರಿತೀವಿ ಸರ್. ಈ ಕೃಷಿ ಚಟುವಟಿಕೆ ಒಂದು ಭಾಗ ಆದರೆ ಮಾರುಕಟ್ಟೆ ಅನ್ನೋದು ಇನ್ನೊಂದು ಭಾಗ, ಮತ್ತು ಅದು ಬಹಳ ಮುಖ್ಯವಾದದ್ದು. ಈ ರೇಷ್ಮೆ ಕೃಷಿಯಲ್ಲಿ ಮಾರುಕಟ್ಟೆ ವ್ಯವಸ್ಥೆಯನ್ನು ನಿಮ್ಮ ಸಂಘ ಯಾವ ರೀತಿ ರೂಪಿಸ್ತಾ ಇದೆ, ಮತ್ತು ಇದರಲ್ಲಿ ಮುಂದೆ ಇರುವಂಥ ಯೋಜನೆಗಳು ಏನೇನು ಅಂತೀರಿ? ಸರ್, ಇದೊಂದು ಮಾರ್ಕೆಟ್ ಅಂದರೆ ಇಲ್ಲೇ ಮಾಡೋದು ಒಂದು ದೊಡ್ಡ ಸಮಸ್ಯೆ ಸರ್. ಈ ಕಾರಣ ಅಂದರೆ ರೀಲರ್ಸ್ಗಳು, ಅದನ್ನು ನೂಲು ಬಿಚ್ಚಣಿಕೆದಾರರು ಸಮಸ್ಯೆ ಸರ್. ಈಗ ಇಲ್ಲಿ ಎಷ್ಟೋ ಸರಿ ಸರ್ಕಾರದ ಕಡೆಯಿಂದ ಫಿಲೇಚರ್ಗಳು ರಿಯಾಯಿತಿ ದರದಲ್ಲಿ ಹಾಕಿ ಅವೆಲ್ಲ ಹಾಳಾಗ್ಬಿಟ್ಟ ಸರ್ ಅವು, ಯಾಕಂದರೆ ಅಲ್ಲಿ ನಿರ್ವಹಣೆ ಮಾಡೋಕ್ಕೆ ಅಲ್ಲಿ ದಾರ ತೆಗೆಯಂಥವ್ರು ಇಲ್ಲ ಬಿಚ್ಚಣಿಕೆದಾರರು. ಇದರಿಂದ ಏನಾಯಿತು, ರಾಮನಗರ ಹೋಗೋ ಒಂದು ವ್ಯವಸ್ಥೆ ಸರ್. ಈಗ ರಾಮನಗರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಆಟೋಮೆಟಿಕ್ ಫಿಲೇಚರ್ ಇವೆ, ಒಂದು ದಿನಕ್ಕೆ ಟನ್ಗಟ್ಟಲೆ ಗೂಡನ್ನು ನುರಿಸೋವಂಥ ಶಕ್ತಿ ಇದೆ ಸರ್ ಅಲ್ಲಿ. ಆಮೇಲೆ ನಮ್ಮ ಕಂಪ್ನಿ ಕಡೆಯಿಂದ ಇನ್ನೊಂದು ಯೋಜನೆ ಸರ್, ಈಗ ಪಾವಗಡದ ಹತ್ರಲ್ಲಿ ಕುಕ್ಕನ್ ಬ್ಯಾಂಕ್ ಅಂತ ಮಾಡ್ಯಾರ ಸರ್. ಅಂದರೆ ಈ ಗೂಡನ್ನು ಹದವಾಗಿ ಹಾವಿ ಕೊಟ್ಟು ಒಳಗಿರೋ ಪೀಪನ್ನು ಕರಿಸ್ಬಿಡ್ತಾರೆ ಸರ್, ಅದು ಅಂದರೆ ಸಾಯಿಸ್ಬಿಡ್ತಾರೆ. ಅದನ್ನು ಸಾಯಿಸಿ ಅದನ್ನು ಸ್ಟೋರ್ ಮಾಡೋದು, ಸ್ಟೋರ್ ಮಾಡಿ ನಮಗೆ ಬೇಕಾದ ಸಮಯದಲ್ಲಿ ಮಾರಾಟ ಮಾಡ್ಬೋದು, ಅಂದರೆ ಹೆಚ್ಚಿನ ಬೆಲೆ ಸಿಕ್ಕಾಗ. ಆಮೇಲೆ ದಾರನೂ ಸ್ಟಾಕ್ ಮಾಡ್ಬೋದು ಹಾಳಾಗ್ದಂಗೆ, ಅದೊಂದು ಈಗಲೇ ಓಪನ್ ಆಗಿದೆ ಸರ್. ಅದನ್ನು ನೋಡ್ಕೊಂಡು ಅಲ್ಲಿ ಸಕ್ಸಸ್ ಆಯ್ತಂದರೆ ನೆಕ್ಸ್ಟು ಇಲ್ಲಿ ಆಕ್ಷನ್ ಒಂದು ಕಾರ್ಯಕ್ರಮ ಇದೆ ಸರ್. ಈಗ ನಮ್ಮ ಕಂಪ್ನಿ ಕಡೆಯಿಂದ ಈಗಾಗಲೇ ಕಮಿಷನರ್ ಅವರಿಗೆ ಲೆಟ್ರ್ ಕೊಟ್ಟಿದ್ದಾರೆ ಸರ್. ಅಲ್ಲಿ ಸಕ್ಸಸ್ ಆಯ್ತು ಅಂತಂದರೆ ನೆಕ್ಸ್ಟ್ ಇಲ್ಲಿ ಹಾಕ್ಬೋದು ಸರ್. ಅಂದ್ರೆ ಅದಂದರೆ ಈಗ ಪೀಪಾಯಿ ಇರೋದ್ರಿಂದ ತೂಕ ನಮ್ಗೆ ಹೆಚ್ಚು ಬರೋದು ಸರ್. ಈಗ ಪೀಪಾಯಿ ಓದ್ಬಿಟ್ರೆ ತೂಕ ಕಡಿಮೆ ಬರುತ್ತೆ, ಮುಂದೆ ಬೆಲೆ ಹೇಗಾಗುತ್ತೆ ಅನ್ನೋದೊಂದು ಸಮಸ್ಯೆ ಇದೆ ಸರ್. ಅದು ಸಕ್ಸಸ್ ಆದರೆ ಅದು ಮುಂದೆ ಚಟುವಟಿಕೆ ನಡೆಯುತ್ತೆ. ಈಗ ಮಾರುಕಟ್ಟೆಗಾಗಿ ರಾಮನಗರಕ್ಕೆ ನೀವು ಹೋಗಬೇಕಾಗತ್ತೆ, ಅದು ಸ್ವಲ್ಪ ಹೆಚ್ಚುವರಿ ದುಬಾರಿನೂ ಆಗ್ತದೆ ನಿಮಗೆ. ಈಗ ಸ್ಥಳೀಯವಾಗಿಯೇ ನೀವೊಂದು ಮಾರುಕಟ್ಟೆ ಮಾಡ್ಕೊಳ್ಳೋದ್ರಿಂದ ರೇಷ್ಮೆ ಕೃಷಿ ಇದು ಈ ನಿಮ್ಮ ಭಾಗದಲ್ಲಿ ಲಾಭದಾಯಕ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗೆ ಹೌದು ಸರ್, ಇದೆ ಇದೆ ಸರ್, ಇದೆ ಸರ್, ಇದೆ ಸಮಸ್ಯೆ ಅಂದ್ರೆ ಇಷ್ಟೇ ಸರ್. ರೀಲರ್ಸ್ಗಳು ಇಲ್ಲಿ ಉಳಿಯಲ್ಲ ಸರ್. ಈಗ ಅಲ್ಲಿ ಇಲ್ಲಿ ಇದ್ರು ಕೂಡ ಮತ್ತೆ ಅಲ್ಲಿಗೆ ಹೋಗ್ಬಿಡ್ತಾರೆ ಸರ್. ಹಂಗಾಗಿ ಇಲ್ಲಿ ನಮಗೆ ಕೆಜಿಗೆ 10 ರೂಪಾಯಿ ಕಡಿಮೆ ಸಿಕ್ಕರೂ ಲಾಸ್ ಆಗಲಿ ಸರ್ ಅಲ್ಲಿಗೆ ಇಲ್ಲಿಗೆ. ಆದ್ರೂ ಇಲ್ಲಿ ರೀಲರ್ಸ್ ಇಲ್ಲದ ಕಾರಣ ಸ್ವಲ್ಪ ವರೇನೇ ಸರ್. ಈಗ ಒಂದು ದೃಷ್ಟಿಯಿಂದ ರಾಮನಗರದಲ್ಲಿ 380-390 ವೈಟು ಒಂದು ಕೆ ಜಿ ಗೂಡಾದರೆ, ಈ ನಮ್ಮ ಕೂಡಲಿ ಭಾಗದಲ್ಲಿ ಅಲ್ಲಿಗಿಲ್ಲಿಗೆ ಕಂಪೇರ್ ಮಾಡಿದಪ್ಪ ಅಂದರೆ ನಮಗೆ 360 ಕೊಟ್ಟರು ನಮಗೆ ಲಾಸ್ ಇಲ್ಲ ಸರ್. ಯಾಕಂದರೆ ಈ ಅಪ್ ಆ್ಯಂಡ್ ಡೌನ್ ಹೋಗಿ ಬಂದರೂ ನಮ್ಗೆ 1,000-2,000 ಬೇಕು. ಈಗ ಅದರಲ್ಲಿ ರೀಲರ್ ಇದಾರಲ್ಲ, ಇಲ್ಲೇ ಅವ್ರು ಇದ್ದು ತಗೊಂಡ್ರೆ ನಮ್ಗೆ ಇನ್ನೂ ಬೆಟ್ರು. ಈ ಸಮಸ್ಯೆಗೆ ಪರಿಹಾರ ಅಂತಂದರೆ ಸ್ಥಳೀಯರನ್ನೇ ನೀವು ರೀಲರ್ಸ್ ತರಬೇತಿ ನೀಡಿದರೆ ಆಗ್ಬೋದಾ? ಹಾಗೆ ಸರ್ ಇದು ಮಾಡೋದು ಕಷ್ಟ ಸರ್. ಇದು ಈ ಅಲ್ಪಸಂಖ್ಯಾತರೆ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ರೀಲಿಂಗ್ ವ್ಯವಸ್ಥೆ ಮಾಡ್ತಾರೆ ಸರ್. ಅಲ್ಲಿಗೂ ನಮ್ಮ ಅಧಿಕಾರಿಗಳು ಹೇಳ ಪ್ರಕಾರ ಅಲ್ಲೇ ಹೆಣ್ಮಕ್ಳು ತಂದು ಇಲ್ಲಿ ಮದುವೆ ಮಾಡಿದ್ರು ಕೂಡ ಗಂಡನ ಕರ್ಕೊಂಡು ಅಲ್ಲಿಗೆ ಹೋಗಿ ಆ ಥರ ಒಂದು ಸಿಚುವೇಶನ್ ಇದೆ ಸರ್. ನಾವೆಷ್ಟು ಒತ್ತಡ ಆಗ್ತದೀವಿ ರೈತರೆಲ್ಲ ಅಧಿಕಾರಿಗಳಿಗೆ, ಇಲ್ಲ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿರಿ ನಮಗೆ ಅನುಕೂಲ ಆಗತ್ತೆ ಮಾರ್ಕೆಟಿಂಗ್ ಮಾಡಿರಿ, ಆದರೂ ಉಳಿತಾಯ ಇಲ್ಲ ಸರ್ ಇಲ್ಲಿ ರೀಲರ್ಗಳು ಸಮಸ್ಯೆ. ಹಂಗಾಗಿ ಸಾಧ್ಯ ಆಗ್ತಾ ಇಲ್ಲ ಸರ್. ಹೋಸಲ ಇದ್ರೆಲ್ಲ ಏನು ಹೇಳ್ತಾರೆ ಅವರು, ನಾವು ಇದೇ ಉದ್ದೇಶಕ್ಕೆ ನಾವು ಇಲ್ಲೇ ಮಾರ್ಕೆಟ್ ಮಾಡಬೇಕು, ಇಲ್ಲೇ ನಾವು ಮಿಷಿನ್ ಎಲ್ಲ ತಯಾರಿದ್ದೇವೆ, ನಾವು ಅಲ್ಲಿಂದ ಇದೇ ಹೆಣ್ಣನ್ನು ಅಲ್ಲಿಂದ ಗಂಡನ ಕರ್ಕೊಂಡು ಬಂದು ಮದುವೆ ಮಾಡಿಸಿ ಇಲ್ಲಿ ಇಟ್ಕೊಂಡಿದ್ದೀವಿ ನಾವು, ಹಿಂಗಾದ್ರೆ ನಮ್ಮ ಅನುಕೂಲಕ್ಕೆ ಏನು ಆಗ್ತತೆ ಅಂದರೆ ಮಾರ್ಕೆಟ್ ರೇಟು ತಗೊಳಕ್ಕೆ ಅನುಕೂಲ ಆಗ್ತತೆ, ರೀಲ್ ಬಿಚ್ಚಕ್ಕೂ ಅನುಕೂಲ ಆಗ್ತತೆ, ರೈತರಿಗೂ ಅನುಕೂಲ ಆಗ್ತತೆ. ಹಂಗಂದಾಗ ಅವ್ರೇನು ಮಾಡಿದ್ರು, ಸಮೇತ ಕರ್ಕೊಂಡು ಹೋಗ್ಬಿಟ್ರು ಜೊತೆಯಲ್ಲಿ ಗಂಡ ಹೆಂಡತಿ ಇಬ್ಬರು ರಾಮನಗರ ಕರ್ಕೊಂಡು ಹೋಗ್ಬಿಟ್ರು. ಒಂದೇ ವೇಳೆ ತರಬೇತಿ ಹೊಂದಿದ ರೀಲರ್ಸ್ ಒಂದು 4-5 ಜನ ನಿಮ್ಮ ಭಾಗದಲ್ಲಿ ಬಂದು ಇದ್ರೆ ಅವರಿಗೆ ವರ್ಷಂ ಪೂರ್ತಿ ಕೆಲಸ ಸಿಗುವಂತ ಸಿಚುವೇಶನ್ ಅಲ್ಲಿ ಇದೆಯಾ? ಇದೆ ಸರ್, ಇದೆ ಸರ್. ದಿನಾಲು ಕ್ವಿಂಟಲ್ ಗಟ್ಟಲೆ ಟನ್ ಗಟ್ಟಲೆ ಕೂಡ ಹೋಗ್ತದೆ ಸರ್ ನಮ್ಮ ಕಡೆನೆ. ಈಗ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ನಲ್ಲಿ ಇತ್ತೀಚೆಗೆ ಇಲ್ಲಿ ಹೊಸಪೇಟೆ ಸುತ್ತಮುತ್ತ ಕೂಡ ಸಾಕಷ್ಟು ರೇಷ್ಮೆ ಆಗಿದೆ ಸರ್, ಬೆಳೆಗಳು ಮಾಡ್ತಾರೆ ಸರ್. ಅಲ್ಲ ಸರ್, ಈಗ ನಮ್ಮ ಒಂದು ಡಿಸ್ಟ್ರಿಕ್ಟ್ನಲ್ಲಿ ಈ ನಿಂಬಳಿಗೆ ರೆಟ್ಟು ರಾಮನಗರ, ಅದಕ್ಕೆ ಒಂದು ಸಪ್ರೇಟ್ ಎರಡು ಗಾಡಿ ಹೊರ ಸೈಡ್ ಒಂದು ಹೋಗೋ ಸೈಡ್ ಗಾಡಿ ಫುಲ್ ಆಗಿ 60 ಮೂಟೆ ಆಗ್ತದೆ ಸರ್. ಅದಕ್ಕೆ ಒಂದೊಂದು ಮೂಟೆ 50 ಕೆಜಿ 60 ಕೆಜಿ 70 ಕೆಜಿ ಬರ್ತದೆ ಸರ್. ಈಗ ಎರಡು ಗಾಡಿ ಹೋಗ್ದಲ್ದೇ ಡೈಲಿ ಒಂದು 5 ಗಾಡಿ ಅಶೋಕ್ ಲೇಲ್ಯಾಂಡ್ ಗಾಡಿ 5 ಗಾಡಿ ಹೋಗ್ತದೆ ಸರ್ ಗೂಡಾಕ್ಯಂಡು. ಅಂದರೆ ಅತಿ ಹೆಚ್ಚಾಗಿ ನಮ್ಮ ಒಂದು ಡಿಸ್ಟಿಕ್ನಲ್ಲಿ ಕೂಡ್ಲಿಗಿ ತಾಲೂಕು ನಿಂಬಳಿಗೆರೆ ಗ್ರಾಮ ಅಂದರೆ ಹೆಸರುವಾಸಿ ಸರ್ ರೇಷ್ಮೆ ಇಲಾಖೆಯಲ್ಲಿ. ಅದಕ್ಕಾಗಿ ಸಪ್ರೇಟ್ 2 ಗಾಡಿ ಬಸ್ಬಿಟ್ರೆ ಸರ್ ನಮಗೆ ರೈತರಿಗೆ ಅನುಕೂಲ ಆಗಲಂತ. ಈ ಕೂಡ್ಲಿಗಿ ತಾಲೂಕಿನಲ್ಲಿ ಈ ಗ್ರಾಮ ಈ ರೇಷ್ಮೆ ಕೃಷಿಗೆ ಹೆಸರುವಾಸಿ ಆಗಲಿಕ್ಕೆ ಏನಾದರೂ ವಿಶೇಷ ಕಾರಣ ಇದೆಯಾ? ಹಾಗೆ ಆ ಥರ ಏನಿಲ್ಲ ಸರ್, ಒಟ್ಟು ಆರ್ಥಿಕ ಬೆಳೆಯಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್ ರೈತರು. ಮೊದಲು ತೊಗೊಂಬಂದ್ರ ಅಂದರೆ ಇಲ್ಲೇ ವೆದರಿಗೂ ಆಮೇಲೆ ಅದರಲ್ಲಿ ನೈಪುಣ್ಯ ಹೊಂದ್ಬಿಟ್ರೆ ಸರ್. ಸುಮಾರು ಈಗ 20-25 ವರ್ಷದಿಂದ ರೇಷ್ಮೆ ಬೆಳೆಯೋದ್ರಿಂದ ಅದರ ಆಗು ಹೋಗುಗಳು ಮತ್ತು ಅದರ ತರಬೇತಿಗಳು ಸಕಾಲಕ್ಕೆ ಸಿಗೋದ್ರಿಂದ ಅದನ್ನೇ ಜಾಸ್ತಿ ಅವಲಂಬಿಸಿದ್ದಾರೆ ಸರ್. ಬೇರೆ ಬೆಳೆಗಿಂತಲೂ ಲಾಭದಾಯಕ ಅನ್ನೋ ರೀತಿ ಇದೆ ಸರ್. ಇದು ಬಹುವಾರ್ಷಿಕ ಬೆಳೆ. ಒಂದ್ಸರಿ ನಾಟಿ ಮಾಡಿದಂದು 20 ನೆಲೆಗಿಡ ಸುಮಾರು 20 ವರ್ಷ 30 ವರ್ಷದ ತನಕ ತೆಗಿಯಂಗಿರಲ್ಲ, ಮತ್ತು ಕಟಾವು ಮಾಡಿದಂಗೆ ಚಿಗುರು ಬರ್ತಾ ಇರುತ್ತೆ. ಅದು ಗೊಬ್ಬರ ನೀರು ಕೊಟ್ಕೊಂಡು ಮತ್ತೆ ಬೆಳೆ ಇಟ್ಕೊಂಡು ಹೋಗ್ತಾ ಇರ್ಬೋದು ಸರ್. ಇನ್ನೊಂದು ಉದಾಹರಣೆ ಸರ್, ನಮ್ದು ಏನಪ್ಪ ಅಂದರೆ ಈ ಒಂದ್ಸಲ ಮೆಕ್ಕೆಜೋಳ ಹಾಕಿದ ತಕ್ಷಣನೇ 5,000 ಕೊಟ್ಟು ಬೀಜ ತರಬೇಕು, ಮತ್ತೆ ಕಳೆ ನೋಡ್ಬೇಕು, ಆಮೇಲೆ ಕಟಾವು ನೋಡ್ಬೇಕು, ಆಮೇಲೆ ಜಿನ್ಗೊಡಿಸ್ಬೇಕು. ಅದೇ ರೀತಿ ಒಂದು 10 ವರ್ಷ ಆದರೆ ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಹೋಗ್ಬೋದು ಲೇಬರ್ಗೆ ಎಲ್ಲ. ಆ ದೃಷ್ಟಿಯಿಂದ ರೇಷ್ಮೆ ಒಂದ್ಸಲ ಕಡ್ಡಿ ನಾಟಿ ಮಾಡಿದ್ನಪ್ಪ ಅಂದ್ರೆ 25-30 ವರ್ಷ ಬರ್ತದೆ ಸರ್. ಅದಕ್ಕೇನು ದಂದ ಗೊಬ್ಬರ ಕಟ್ಟಿಗೆ ಹೋದ ಒಂದ್ಸಲ ಕಟ್ ಮಾಡಿದ ತಕ್ಷಣ ಮತ್ತೆ ಅದಕ್ಕೆ ದಂದ ಗೊಬ್ಬರ ಕೊಡ್ಬೇಕು. ವರ್ಷಕ್ಕೆ 2 ಬಾರಿ ದಂದ ಗೊಬ್ಬರ ಕೊಟ್ಟರೆ ನಮಗೆ ಒಳ್ಳೆ ಫಲವತ್ತತೆ ಒಂದು ಸೊಪ್ಪು ಬರ್ತದೆ ಸರ್. ಸೊಪ್ಪು ಬಂದಾಗ ನಮ್ಗೆ ಒಳ್ಳೆ ಒಂದು ಗೂಡು ಬಂದು ಗೂಡರಿಂದ ನಮಗೆ ಒಳ್ಳೆ ಒಂದು ದರ ಸಿಗ್ತದೆ. ಆ ದರಲಿಂದ ನಮಗೆ ಗೂಡೂ ತೂಕ ಸಿಗ್ತದೆ ಸರ್ ನಮಗೆ. ಅದರಿಂದ ನಮಗೆ ಗೂಡೂ ಭಾಳ ನಮಗೆ ತೂಕ ಬರ್ತದೆ ಸರ್. ಈ ಕೂಡ್ಲಿಕೆ ತಾಲೂಕಿನಲ್ಲಿ ಸರಿಸುಮಾರು ಎಷ್ಟು ರೈತರು ಈ ರೇಷ್ಮೆ ಕೃಷಿಯಲ್ಲಿ ತೊಡಗಿಕೊಂಡಿರ್ಬೋದು ಅಂತೀರಿ ಅಂದಾಜು? ಸರ್ ಅದ ಇಲಾಖೆ ಪ್ರಕಾರ 1,080 ಜನ ಇದಾರೆ ಸರ್. 1,080 ಜನ. ಈಗ ಕೂಡ್ಲಿಗಿ ತಾಲೂಕಿನಲ್ಲಿ ಒಣ ಬೇಸಾಯ ಜಾಸ್ತಿ, ನೀರಾವರಿ ಅನುಕೂಲತೆಗಳು ಬಹಳ ಕಡಿಮೆ ಇದೆ, ಮಳೆ ಆಶ್ರಯಿತ ಕೃಷಿ ಕಾರ್ಯನೇ ಹೆಚ್ಚು ರೈತರು ಮಾಡೋದು. ಇಂಥ ಸಂದರ್ಭದಲ್ಲಿ ಈ ಥರದ ಉಪಕಸುಬುಗಳು ಯಾವ ರೀತಿ ಒಬ್ಬ ರೈತನನ್ನು ಆರ್ಥಿಕವಾಗಿ ಕೈ ಹಿಡಿಬಹುದು ಅಂತೀರಿ ನೀವು? ಈಗ ಒಂದು ರೇಷ್ಮೆ ಬೆಳೆ ಒಂದು ತಿಂಗಳಿಗೆ ಒಂದು ವರ್ಷದಲ್ಲಿ ಕನಿಷ್ಠ 2 ಬ್ಯಾಚ್ ಮಾಡ್ಕೊಂಡ್ರೆ 12 ಬೆಳೆ ಬೆಳಿಬೋದು ಸರ್ ಮಂತ್ಲಿ ಮಂತ್ಲಿ. ಕೆಲವರು 3 ತಿಂಗಳಿಗೆ ಒಂದು ಬೆಳೆ ಬಾಕೊಂಡ್ರೆ, ಕೆಲವರು ತಿಂಗಳ ಮಾಡ್ತಾರೆ, ಇವರು ತಿಂಗಳ ರೆಗ್ಯುಲರ್ಗೆ ಹೋಗ್ತಾರೆ ಸರ್. ನಾವು 2 ತಿಂಗಳಿಗೆ ಒಂದ್ಸಲ ಮಾ ಹೋಗ್ತಾ ಇದ್ದೀವಿ ಸರ್. ಅದರಿಂದ ನಮಗೆ ತಿಂಗಳಿಗೆ 12 ಬೆಳೆ ಸಿಗ್ತಾವಲ್ಲ, ಈ ಬೇರೆ ಯಾವುದನ್ನ ಈ ಉದಾಹರಣೆ ಮೆಕ್ಕೆಜೋಳ ಇಡ್ಬೋದು, ಶೇಂಗಾ ಇಡ್ಬೋದು, ಅದು ಒಂದ್ಸಲ ಇಟ್ಟರೆ 4 ತಿಂಗಳ ಮಟ್ಟ ಅದನ್ನ ಕಾಯಬೇಕು, 4 ತಿಂಗಳ ಮಟ್ಟ ನಮಗೆ ಬೆಳೆ ಸಿಗಲ್ಲ, ಇದಾದರೆ ತಿಂಗಳ ಸಿಗ್ತದಲ್ಲ ರೇಷ್ಮೆ ಬೆಳೆ. ಆ ಒಂದು ದೃಷ್ಟಿಯಿಂದ ಆ ನಮ್ಮ ಭಾಗದಲ್ಲಿ ಕನಿಷ್ಠ ಒಂದು 45% ರೇಷ್ಮೆ ರೈತರು ಸಿಗ್ತಾರೆ ಸರ್ ನಮಗೆ. ಬಸವರಾಜ್, ಆರ್ಥಿಕವಾಗಿ ಒಬ್ಬ ರೇಷ್ಮೆ ಕೃಷಿಕ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇದೆಯಾ? ನೆಮ್ಮದಿಯಿಂದ ಇರ್ಬೋದು ಸರ್. ಏನಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್ ಭಾಳ ಇದೆ ಸರ್. ಈಗೆಲ್ಲ ಒಂದು ಮನೆ ಕಟ್ಟಕ್ಕಂದ್ರೆ 5-6 ಲಕ್ಷ ಬೇಕು. ಈಗ ಸುಲಭ ವಿಧಾನಗಳು ಬಂದ್ಬಿಟ್ಟ ಸರ್. ಈಗ ರೇಷ್ಮೆಯಲ್ಲಿ ಫಸ್ಟಿಗೆ ಇಪ್ಪಿನಳ್ಳೆ ನಾಟಿ ಮಾಡಿದ್ರು NRECಯಿಂದಲೂ ಸಹ ಇದೆ ಸರ್. ಅದಾದಮೇಲೆ ಗುಡ್ಲು ಸರ್, ಈಗ ತೆಂಗಿನ ಗರಿಯಿಂದ ಮಾಡ್ಕೊಳತಕ್ಕಂಥ ತಾತ್ಕಾಲಿಕ ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ಕೂಡ ಸಹಾಯಧನ ಕೂಡ ಸಿಗ್ತದೆ ಸರ್ ಇಲಾಖೆಯಿಂದ. ಅದಾದಮೇಲೆ ರೇಷ್ಮೆ ಹುಳು ತರ್ಸೋಕ್ಕೆ ಸಹಾಯಧನ ಸಿಗ್ತಾ ಇದೆ. ಆಮೇಲೆ ಮಾರಾಟ ಮಾಡಿದ ಗೂಡಿಗೂ ಸಹಾಯಧನ, 10 ರೂಪಾಯಿ ಸಾಗಾಣಿಕೆ ವೆಚ್ಚ ಅಂತ ಕೂಡ ಆಗ್ತಾಯಿದ್ದಾರೆ ಸರ್. ಇಲಾಖೆಯಿಂದ ಸಾಕಷ್ಟು ಸಹಾಯ ಹಸ್ತ ಸಿಗ್ತಾ ಇದೆ ಸರ್. ಅದ್ರ ಜೊತೆಯಲ್ಲಿ ಮಾಡ್ಕೊಂಡು ಹೋದ್ರೆ ರೇಷ್ಮೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದ್ಬೋದು ರೈತರು. ಇಲಾಖೆಯಿಂದ ಸಾಕಷ್ಟು ಸಹಾಯಧನ ಸವಲತ್ತು ಎಲ್ಲ ಸಿಗ್ತಾ ಇದೆ. ಇದನ್ನು ಬಳಸ್ಕೊಂಡು ಬಹಳಷ್ಟು ರೈತರು ಸಫಲರಾಗಿದ್ದಾರೆ ಅಂತ ಹೇಳಿದಿರಿ. ಆದರೆ ಈ ಸಹಾಯಧನವನ್ನು ಸದುಪಯೋಗ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅನಿಸುತ್ತೆ ಅಲ್ವಾ? ಹೌದು ಸರ್. ಯಾವ ಥರ ಇದೆ ನಿಮ್ಮ ಈ ರೇಷ್ಮೆ ಆಸಕ್ತರ ಗುಂಪಿನ ಸದಸ್ಯರ ಮನೋಭಾವವನ್ನು ನೀವು ನೋಡಿದಾಗ, ಈ ಸಹಾಯ ಸವಲತ್ತುಗಳನ್ನು ಬಳಸಿಕೊಂಡು ಅವರು ಯಶಸ್ವಿಯಾಗಿ ಮುಂದೆ ಸಾಗ್ತಾ ಇದ್ದಾರೋ ಹೇಗೆ? ಸಾಗ್ತಾ ಇದ್ದಾರೆ ಸರ್. ಇದು ಎಲ್ಲ ಇಲಾಖೆಗಿಂತಲೂ ಒಂದು ಒಳ್ಳೆಯ ಇಲಾಖೆ ಅಂತಂದ್ರೆ ತಪ್ಪಲ್ಲ. ಈ ಬೇರೆ ಬೇರೆ ಇಲಾಖೆಯಲ್ಲಾದರೆ ನಾವು ಆಫೀಸಿಗೆ ನಾವೇ ಹೋಗಿ ಕಾಣಬೇಕು. ಇದು ನಮ್ಮ ರೇಷ್ಮೆ ಇಲಾಖೆ ಹಂಗಲ್ಲ, ರೇಷ್ಮೆ ಇಲಾಖೆಯರು ನಮ್ಮನ್ನು ಕಾಣ್ತಾರೆ. ಇದೊಂದು ವಿಶೇಷ ಸರ್. ಅಂದರೆ ಮೊದಲಿಂದ ಇದೇ ರೂಢಿ ಸರ್. ಏನಂದರೆ ರೇಷ್ಮೆ ಬೆಳೆಗಾರರಿಗೆ ನಿರಂತರ ತರಬೇತಿ ಕೊಡೋಂಥ ಒಂದು ವ್ಯವಸ್ಥೆ ಸರ್. ಹುಳ ತಂದಾಗಿಂದ ಹುಳ ಮುಗಿಯ ಮಾಟ ರೈತನಲ್ಲಿ ಏನು ಸಮಸ್ಯೆ ಬರ್ತವೆ ಏನಿಲ್ಲ, ಈ ನಿಟ್ಟಿನಲ್ಲಿ ಏನಾಗುತ್ತೆ, ರೇಷ್ಮೆ ಅಧಿಕಾರಿಗಳು ಮನೆ ಹತ್ರನೇ ಬಂದು ನೀವು ರೇಷ್ಮೆ ಆಗ್ತಾಯಿದ್ದೀರ ಅಂತಂದರೆ ಅದನ್ನು ಅವರು ಮೂವ್ ಮಾಡ್ತಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಆಮೇಲೆ ಪಾಣಿ ಈ ಥರ ಎಲ್ಲ ಕರೆಕ್ಟ್ ಇದ್ಬಿಟ್ರೆ ಏನು ಸಮಸ್ಯೆನೂ ಆಗಲ್ಲ. ನಮ್ಮ ಸಂಘದಲ್ಲಾಗಲಿ ಭಾಳಷ್ಟು ಉಪಯೋಗ ತಗೊಂಡಿದ್ದಾರೆ ಸರ್, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಅಧಿಕಾರಿಗಳಾಗಲಿ ಅದೇ ರೀತಿ ಸಹಕಾರ ಕೊಟ್ಕೊಂಡು ಹೋಗ್ತಾರೆ ಸರ್. ತರಬೇತಿ, ತಾಂತ್ರಿಕ ಮಾಹಿತಿ ಎಲ್ಲ ಪರಿಪೂರ್ಣವಾಗಿ ನಿಮಗೆ ಸಿಗ್ತಾ ಇದೆ? ನಮಗೆ ಮನೆ ಹತ್ರನೇ ಸಿಗ್ತಾ ಇದೆ ಸರ್. ನಾವು ಆಫೀಸ್ಗೆ ಹೋಗ್ಬೇಕಪ್ಪ ಅಲ್ಲಿ ಕಾಣಬೇಕು, ಅವ್ರನ್ನ ಕರ್ಕೊಂಬರ್ಬೇಕು ಅನ್ನೋಂಗಿಲ್ಲ. ಭಾಳಷ್ಟು ಕೃಷಿಕರ ಅಂಬೋಣ ಏನು ಅಂತಂದರೆ, ಯಾವುದೇ ವಿಧದ ಕೃಷಿ ಕಾರ್ಯ ಮಾಡ್ತಾ ಇರಲಿ, ಅವ್ರದ್ದು ಪ್ರತಿ ಸಾರೇನು ಒಂದು ಸಮಸ್ಯೆ ಅಂತಂದರೆ ಮಾರುಕಟ್ಟೆ ಸಮಸ್ಯೆ. ಯಾವಾಗಲೂ ಯಾವುದೇ ಅವರು ಕೃಷಿ ಚಟುವಟಿಕೆ ಇರಲಿ, ಯಾವುದೇ ಬೆಳೆ ಬೆಳೀಲಿ, ಅವ್ರು ಯಾವಾಗ್ಲೂ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ನಮಗೆ, ನಾವು ಓಡಾಡಬೇಕಾಗ್ತದೆ, ಆ ಥರ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಇವಾಗ ಒಬ್ಬ ರೇಷ್ಮೆ ಕೃಷಿಕರಾಗಿ ಇಲ್ಲಿಂದ ನೀವು ರಾಮನಗರಕ್ಕೆ ನಿಮ್ಮ ರೇಷ್ಮೆ ಗೂಡುಗಳನ್ನು ಸಾಗಿಸ್ತೀರಿ, ನಿಮ್ಮ ಅಲ್ಲಿ ನಿಮ್ಗೆ ಏನಾದರೂ ಮಾರುಕಟ್ಟೆ ಸಮಸ್ಯೆಗಳು ಇದೆಯಾ? ಸರ್, ಮೊನ್ನೆ ಇವರು ಫಾದರು ನಾವು ಜೊತೆಲಿ ಹೋಗಿದ್ವಿ ಸರ್. ನಾವು ಜೊತೆಲಿ ಹೋದಾಗ ನಮ್ಮದು 2 ಮೂಟೆ ಆಗಿತ್ತು. ನಾನೇನು ಮಾಡಿದೆ ಸರ್, ಅದಕ್ಕೆ ಒಂದೇ ಲಾಟ್ ಮಾಡಿದ್ರೆ ಗೂಡು ಭಾಳ ಆಗ್ತತೆ, ರೇಟ್ ಡೌನ್ ಆಗ್ತತೆ, ಆ ಒಂದು ದೃಷ್ಟಿಯಿಂದ ನಂದೇ ಒಂದು ಲಾಟು ನನ್ನ ಮಗಂದೇ ಒಂದು ಲಾಟ್ ಮಾಡಿಸಿದ್ದೆ ಸರ್. ನಂದು ಲಾಟ್ ಮಾಡಿಸಿದಾಗ ನಂದು 330 ಸಿಕ್ತು, ನನ್ನ ಮಗಂದು 275 ಸಿಕ್ಸ್. ನಾನೇನು ಮಾಡಿದೆ ಸರ್, ಅದಕ್ಕೆ ನೋಡಿರಿ ನಮಗೆ ದೂರದಿಂದ ನಾವು ಬಂದಿವಿ, ನಮಗೆ ಮಾರ್ಕೆಟ್ ರೂಟ್ ಡೌನ್ ಆಗಿದೆ, ನಮಗೆ ಯಾಕೆ ಕೊಡ್ರಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. 275 ಆಗಿರೋದನ್ನ ಅವರೇನು ಮಾಡಿದೆ ಸರ್, ನಾನು ರಿಕ್ವೆಸ್ಟ್ ಮಾಡಿಕೊಟ್ಟಾಗ ಫಸ್ಟ್ ಬೀಟಿಗೆ 292 ರೂಪಾಯಿ ಹಾಕ್ಕೊಟ್ರು ಸರ್. 292 ರೂಪಾಯಿ ಹಾಕ್ಕೊಟ್ಟ ತಕ್ಷಣ ಆ ಚೀಟಿ ಮೇಲೆ ಬರೆದ್ರು, ಖರೀದಿದಾರರು ತಗೊಂಡ್ರು ಸರ್. ತಗೊಂಡ್ಮೇಲೆ ಅವರೇನು ತೂಕಕ್ಕೆ ಬರಬೇಕಲ್ಲ ಸರ್, ಅವರು ಅಲ್ಲಿ ಮಾರ್ಕೆಟ್ನಾಗೆ ದುಡ್ಡು ಪೇ ಮಾಡೇ ಅವರು ಗೂಡು 6 ರೋಜು ಕೂಬೇಕು ಸರ್. ಅದಿರೋ ರೂಲ್ಸ್ ಮಾರ್ಕೆಟ್ನಲ್ಲಿ ಅದು. ಅಲ್ಲಿ ಪೇ ಮಾಡಿ ಬಂದು ಗೂಡಿನ ತಗೊಂಡ್ರು ಸರ್. ತಗೊಂಡ ತಕ್ಷಣ ತೂಕ ಮಾಡ್ಬೇಕಂತ ನಾವು ಹೋಗ್ತೀವಿ ಸರ್, ಅವ್ರು ತಗೊಂಡಿರೋ ಪಾರ್ಟಿನೇ ಇಲ್ಲ ಸರ್, ತಗೊಂಡಿರೋ ಪಾರ್ಟಿನೇ ಇಲ್ಲ. ಕೊನೆಗೆ ನಾವು 275 ರೂಪಾಯಿ ಅವ್ರು ಮಾಡಿರೋದು ರೇಟು, ನಾನು ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದು 292. ಆ ಸ್ಲಿಪ್ನಲ್ಲಿ 292 ರೂಪಾಯಿ ಒಂದು ಬರ್ಸ್ಕೊಂಡ್ರೆ ಸರ್, ಅದರಲ್ಲಿ ನನ್ನ ಸಿಗ್ನೇಚರು ಮಾಡ್ಕೊಂಡ್ರು. ತೂಕ ಮಾಡಿದಾಗಲ್ಲ ಸರ್, ನೀವು 292 ರೂಪಾಯಿ ಆಗಿದೆ ಅಲ್ಲ ಸರ್, ನೀವು 275 ಬಿಲ್ ಮಾಡ್ತೀವಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲರಿ ಅವ್ರ ಗೂಡು ತಗೊಂಡ್ರೆ ಆಗಲೇ ಮನೆಗೆ ಹೋಗ್ಬಿಟ್ರು ಓನರು ಅಂತಂದರು. ಅಲ್ಲ ಸರ್, ಮತ್ತು ಹೆಂಗೆ ಸರ್ ನಾವು ಮಾಡೋದು, ನಾವು ಬಳ್ಳಾರಿ ಡಿಸ್ಟಿಕ್ಕಿಂದ ನಾವು ರಾಮನಗರಕ್ಕೆ ಬಂದೀವಿ, ಮಾಮಿಗೆ ಭಾಳ ದೂರ, ಹೆಂಗೆ ಮುಂದಿಂದ ಹೆಂಗೆ ಸರ್ ಇದು ರೆಸ್ಪಾನ್ಸ್ ಹೆಂಗೆ ತೋರಿಸ್ರಿ ಸರ್ ಅಂತ ಕೇಳಿದ್ವಿ. ಹಂಗಂದಾಗ ಇಲ್ಲರಿ ನೀವು ಅಯ್ಯರ್ ಅಪ್ಸರ್ ಹತ್ರ ಹೋಗ್ರಿ ಅಂದ್ರು. ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ನಾನು, ಸರ್ ನಮ್ದು ಹಿಂಗೆ ಏನೋ ಬಳ್ಳಾರಿ ಡಿಸ್ಟಿಕ್ನವರು ಕೂಡ್ಲಿಗಿ ತಾಲೂಕ್ನವರು ಈ ರೀತಿ ನಮ್ಗೆ ಹಿಂಗಾಗಿದೆ, ಇದಕ್ಕೆ ಪರಿಹಾರ ಏನು ಹುಡುಕಿ ಕೊಡ್ತೀರಿ ಸರ್ ನೀವು ಅಂತ. ತಗೊಂಡ್ರೆ ಅರಿಯಲರ ಯಾರು ಸರ್ ಇಲ್ಲೇದು ನೋಡ್ರಿ ಸರ್, ಸ್ಲಿಪ್ಪು ಅವ್ರು ಕೊಟ್ಟೆ ಸರ್. ಅವ್ರು ಸ್ಲಿಪ್ ಕೊಟ್ಟ ತಕ್ಷಣ ಇಮ್ಮಿಡಿಯೇಟ್ಲಿ ಅವ್ರು ಫೋನ್ ಮಾಡಿದ್ರು ಅವ್ರಿಗೆ, ಅಲ್ಲರಿ ನೀವು ಗೂಡು ತಗೊಂಡ ತಕ್ಷಣ ಅವ್ರು ತೂಕ ಮಾಡಿ ಹಣ ಪೇಮೆಂಟ್ ಮಾಡಿ ತೂಕ ಮಾಡಿ ನೀವು ಹೋಗೋದು ಬಿಟ್ಟು ನೀವು ಹಂಗೆ ಹೆಂಗ್ರಿ, ಅವ್ರು ರೈತರು ಅಷ್ಟು ದೂರಿಂದ ಬಂದರೆ ಅವರದ್ದು ನೋಡಿರಿ, ಅವ್ರಿಗೆ ಏನೇನಿರಲಿ ಫಸ್ಟ್ ಅವ್ರ ಸಮಸ್ಯೆ ಬಗೆಹರಿಸಿ ಮೊದಲು ಅವ್ರ ಊರಿಗೆ ಕಳಿಸಲಿ ಅವರಿಗೆ. ಆವಾಗ ಅವ್ರು 292 ರೂಪಾಯಿ ನಮಗೆ ರೇಟ್ ಹಾಕಿಕೊಟ್ಟು ಕ್ಯಾಶ್ ಪಟ್ಟಿ ಮಾಡಿ ತೂಕ ಮಾಡಿ ನಮಗೆ ಕಳಿಸಿರಿ ಸರ್. ನಮಗೆ ಸ್ಪಂದಿಸಿದ್ರಿ ಸರ್ ನಮಗೆ ಅಲ್ಲಿ, ಅಂತ ನಮಗೆ ಭಾಳ ಸಂತೋಷ ಆಯ್ತು ಅವತ್ತು. ಆ ಸರ್ ಅವರು ನಮಗೆ ಇವತ್ತು ಸ್ಪಂದಿಸಿದ್ದಕ್ಕೆ ಭಾಳ ಸಂತೋಷ ಆಯಿತು. ಅಂದರೆ ನಿಮ್ಮ ಸಮಸ್ಯೆ ಅಲ್ಲಿಗೆ ಕ್ಲಿಯರ್ ಆಗಿ ಸರ್. ಇದು ನಂದು ಸಾಕಷ್ಟು ರೈತರಿಂದ ಒಂದು ಸಮಸ್ಯೆ ಸರ್, ಇ ಟೆಂಡರ್ ಅಂತ ಮಾಡ್ತಾರೆ ಸರ್, ಇ ಟೆಂಡರ್ ಅಲ್ಲಿ ಮೊಬೈಲಲ್ಲಿ ಹೊಡಿತಾರೆ ಸರ್ ಅಮೌಂಟ್, ನಾವು ಯಾರಂತ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಯಾರಂತ ನಮಗೆ ಗೊತ್ತಿರಲ್ಲ ಸರ್, ಅದು ಕಂಪ್ಯೂಟರ್ ಇದರಲ್ಲಿ ಬರ್ತಾರೆ ಸರ್ ರಾಟ್ ನಂಬರ್ ರೇಟ್, ಸುಮಾರು ಅರ್ಧ ಗಂಟೆ ಸಮಯ, ಮುಕ್ಕಾಲು ತಾಸು ಸಮಯ ಇರ್ತಾರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗಿನ ರೇಟು ಬರ್ತದೆ ಸರ್, ಹತ್ತು ಮುಕ್ಕಾಲಿಗೆ ಆಫೀಸರ್ ಬರ್ತದೆ ಸರ್, ರೇಟು ಆದಮೇಲೆ ನಿನಗೆ ಈ ರೇಟ್ ಇಷ್ಟ ಆಯ್ತಾ, ಈ ರೇಟ್ ನಿಮ್ಗೆ ಬಂದೈತೆ, ನಮಗೆ ಇಷ್ಟ ಇದ್ರೆ ಕೊಡ್ಬೋದು, ಇಷ್ಟ ಇಲ್ಲ ಅಂದ್ರೆ ಸೆಕೆಂಡ್ ನಮ್ಮ ರೇಟ್ ಆಗಿಲ್ಲ ಸರ್, ನಮ್ಮ ಸೆಕೆಂಡ್ ಬೀಟಿಗೆ ಆಗ್ತೋ ಅಂತ ನಾವು ಹೇಳ್ಬೋದು ಸರ್, ಮತ್ತೆ ಹನ್ನೆರಡು ಗಂಟೆಯಿಂದ ಸೆಕೆಂಡ್ ಸೆಕೆಂಡ್ ಬೀಟ್ ಆಗ್ತದೆ ಮತ್ತೆ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾ ಸರ್ ಅಲ್ಲಿ ರೀಲರ್ಸ್ಗಳು ಈ ಬೆಲೆ ಹೆಚ್ಚಾಕಿ ನಮಗೆ ಬೇಡ ಅಂತ ವಾಪಸ್ ಬಿಡೋದು, ಇಲ್ಲ ಕಡಿಮೆ ರೇಟ್ ಹಾಕಿ ಸುಮ್ಮನೆ ಆಗಿಬಿಡೋದು, ಈ ಥರ ಒಂದು ಸಮಸ್ಯೆಗಳಿದೆ ಸರ್ ಅಲ್ಲಿ. ಅವಾಗ ಅವಾಗ ಸ್ವಲ್ಪ ವಿಚಾರಿಸಿದರೆ ಅಧಿಕಾರಿಗಳು ಅವ್ರನ್ನ ತಿದ್ದುತ್ತಾರೆ, ಸದ್ಯ ನಮಗೇನಂತ ಸಮಸ್ಯೆ ಆಗಿಲ್ಲ. ಬಟ್ ಈ ಟೆಂಡರ್ನಿಂದ ನಿಮಗೆ ಒಂದು ಲಾಭ ಅಂತಂದರೆ ಇಡೀ ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ಮಾರುಕಟ್ಟೆಯಲ್ಲಿ ಯಾವ ಬೆಲೆ ಇದೆ ಅದು ಸಿಗೋ ಸಾಧ್ಯತೆಗಳು ನಿಮ್ಗೆ ಇರುತ್ತೆ. ಅಂದರೆ ಈ ಟೆಂಡರಿಂದ ಇನ್ನೊಂದು ಉಪಯೋಗ ಏನಂದ್ರೆ ಸರ್, ಈಗ ಈ ಕೂಗೋದ್ರಿಂದ ಅವ್ರನ್ನ ಅಟ್ಯಾಚ್ ಮಾಡ್ಕೊಬೋದು, ರೀಲರ್ಸ್ ಅವ್ರಿಗೆ ಹೇಳ್ಕೊಂಡು ಕಡಿಮೆ ಮಾಡ್ಕೊಬೋದು. ಈ ಟೆಂಡರಿಂದ ಅವನು ಚಲೋ ಬಿಡಿದ್ರೆ ಹಾಕಿ ಹಾಕ್ತಾರೆ ಸರ್, ಅವರು ಬೇಕಾದ್ರೆ ಎಷ್ಟು ಬೇಕಾದ್ರೂ ಹೊಡ್ಕೋಬೋದು ಅವರು, ಅವರು ಅವ್ರ ಇಷ್ಟ ಅದು. ಇದರಲ್ಲಿ ನಿಗದಿತ ಅಂತಿರಲ್ಲ, ಯಾರಿಗೆ ಗೊತ್ತೇ ಆಗಲ್ಲ ಅದು, ನಾವು ಯಾರು ನಾವು ಅಂತ ಅವ್ರಿಗೆ ಗೊತ್ತಿರಲ್ಲ, ಮತ್ತು ಅವ್ರ ರೇಟ್ ಯಾವ್ದು ಬರುತ್ತೆ ಅಂತ ಕೂಡ ಗೊತ್ತಾಗಲ್ಲ. ಚಲೋ ಕ್ವಾಲಿಟಿ ಕೊಡಿದ್ರೆ ಅನುಮಾನ ಇಲ್ಲ ಸರ್, ಒಳ್ಳೆ ಟಾಪ್ ರೇಟೇ ಸಿಗುತ್ತೆ. ಇನ್ನು ಇದ್ರ ಜೊತೆಗೆ ಬಸವರಾಜ್, ನಿಮ್ಮ ಈ ಬಸವೇಶ್ವರ ರೇಷ್ಮೆ ಬೆಳೆಗಾರರ ಆಸಕ್ತ ಗುಂಪಿನ ವತಿಯಿಂದ ಈ ರೇಷ್ಮೆ ಕೃಷಿಕರ ಒಳಿತಿಗಾಗಿ ಅವರ ವೆಲ್ಫೇರ್ ಸಲುವಾಗಿ ಮುಂದೆ ಏನೇನು ಯೋಜನೆಗಳನ್ನು ತಾವು ಇಟ್ಕೊಂಡಿದ್ದೀರಿ ಸರ್? ಈ ಸದ್ಯದಲ್ಲಿ ಮಠದಲ್ಲಿ ನಮ್ಮ ಸಂಘ 2016 ಇಲ್ಲಿವರೆಗಿನ 87,550 ರೂಪಾಯಿ ಉಳಿತಾಯ ಮಾಡ್ಕೊಂಬಂದಿದ್ದೀವಿ ಸರ್. ಅದಾದಮೇಲೆ ಸಾಲ ಮರುಪಾವತಿನ 124,000 ರೂಪಾಯಿ ಸಾಲ ಮರುಪಾವತಿ ವಾಪಸ್ ತೊಗೊಂಡೆ ಸರ್ ಕೊಟ್ಟು. ಅದಾದಮೇಲೆ ಬ್ಯಾಂಕ್ನಿಂದ ನಮಗೆ 697 ರೂಪಾಯಿ ಬಡ್ಡಿ ಬಂದಿದೆ ಸರ್ ಇಲ್ಲಿವರೆಗಿನ. ಸೇವಾ ಶುಲ್ಕ 13,780 ರೂಪಾಯಿ ಇಲ್ಲಿವರೆಗಿನ ನಮಗೆ ಅಂದರೆ ಬಡ್ಡಿ ರೂಪದಲ್ಲಿ ಸೇವಾ ಶುಲ್ಕ ಇಲ್ಲಿವರೆಗಿನ ಬಂದಿದೆ ಸರ್. ಈ ನಿಟ್ಟಿನಲ್ಲಿ ವೈಯಕ್ತಿಕ ಸಾಲ ಎಲ್ಲ ಸದಸ್ಯರನ್ನು ಒಪ್ಪಿಗೆ ತಗೊಂಡು ಆಮೇಲೆ 1x1 ಸರ್, ಮತ್ತೆ ಕೊಟ್ಟರಿಗೆ ಕೊಡ್ತಾ ಇಲ್ಲ, 1x1 ಆಮೇಲೆ ಲಿಮಿಟೆಡ್ ಅಮೌಂಟು, ಒಂದು 50,000 ರೂಪಾಯಿ ಲಿಮಿಟೆಡ್, ಅದ್ರ ಮೇಲಿಲ್ಲ. ಒಂದೇ ಸರಿ ತೊಗೊಂಡ್ರೆ ತೊಗೊಬೋದು, ಇಲ್ಲ ನಮಗೆ ಅಂತಂದು ಎರಡು ಸರಿ ತೊಗೊಂಡ್ರು ಕೂಡ 50,000 ಟಾರ್ಗೆಟು. 10 ಕಾಲಾವಕಾಶ 2 ರೂಪಾಯಿ, ಮತ್ತು ಬಡ್ಡಿ ಅಸಲು ಸೇರ್ತಾ 10 ಪೂರ್ಣ ಆಗಬೇಕು. ತಿಂಗಳಲ್ಲಿ 5,000 ರೂಪಾಯಿ ರೀತಿ 50,000 ತೊಗೊಂಡ್ರೆ 10,000 ತೊಗೊಂಡ್ರೆ 11,000 ರೂಪಾಯಿ 10, 20,000 ತೊಗೊಂಡ್ರೆ 2,000 ರೂಪಾಯಿ ಒಂದು ತಿಂಗಳಲ್ಲಿ ರಿಟರ್ನ್ ಆಗ್ತಾ ಇರಬೇಕು. ಆಮೇಲೆ ಇದರಲ್ಲಿ ಮಿಕ್ಕ ಅಮೌಂಟ್ನ ಬೇರೆ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಬಂದಿದ್ದೆ ಸರ್, ಅವರು ಹೇಳಿದರು ನಿಮ್ಮ ಸಂಘದ ಮುಖಾಂತರ ಒಂದು ವ್ಯವಹಾರ ಅಭಿವೃದ್ಧಿ ಮಾಡ್ಕೋಬೋದು, ನೀವು ಬೇಕಾದ ಪದಾರ್ಥನ ತೊಗೊಂಡು ನಿಮ್ಮ ನಿಮ್ಮ ರೈತರಲ್ಲೇ ಮಾಡ್ಕೋಬೋದು, ಇದು ಲಾಭನೂ ಆಗುತ್ತೆ ನಿಮ್ಗೆ ಅನುಕೂಲನೂ ಆಗುತ್ತೆ. ಈಗ ನಮ್ಮ ಕಂಪ್ನಿ ಕಡೆಯಿಂದ ಏನೇನು ಬೇಕಂತ ನೀವು ಒಂದು ಲೆಟ್ರ್ ಹಾಕ್ರಿ, ನಾವು ತರಿಸಿ ನಾವು ನಿಮಗೆ ಕೊಡ್ತೀವಿ, ಅದನ್ನು ನಿಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ರಿ. ಅಂದರೆ ಮಾರುಕಟ್ಟೆಯಿಂದ ಅವ್ರು ಏನು ಕೊಂಡ್ಕೊಳ್ತಾರೆ ಅದಕ್ಕಿಂತ ಕಡಿಮೆ ರೇಟ್ನಲ್ಲಿ ನೀವು ಅವರಿಗೆ ಕೊಡ್ಬೋದು ಸಿಗ್ಬೋದು ಸರ್? ಹೌದು ಸರ್, ಹೌದು ಸರ್. ಈಗ ಮಾರ್ಕೆಟ್ನಿಂದ ನಮಗೆ ಈ ಸುಣ್ಣ ಬೇಕಂದರೆ ಸುಣ್ಣ, ವಿಜೇತ ವೆಟ್ಕೇರ್ ಬೇಕಂದ್ರೆ ವಿಜೇತ, ನೆಕ್ಸ್ಟ್ ಜಿಯೋ ಗ್ರೀನ್ ಗೊಬ್ಬರ ಅದು ಒಳ್ಳೆ ಗೊಬ್ಬರ ಫಲವತ್ತಾದಾಗ, ಅದು ಒಂದು ರಾಸಾಯನಿಕ ಗೊಬ್ಬರ ಅಲ್ಲ ಸಾವಯವ ಗೊಬ್ಬರ, ಅದು ಸಾವಯವ ಗೊಬ್ಬರ ಅಂದರೆ ಒಳ್ಳೆ ಕೆಲಸ ಮಾಡ್ತದೆ ಸರ್ ರೈತರಿಗೆ. ಅದು ಅದ್ರ ಮುಖಾಂತರ ನಮಗೆ ಅಂತಂತವಾಗಿ ತರಿಸ್ಕೊಡ್ತಾರೆ ರೈತರಿಗೆ, ಅವ್ರಿಗೆ ವಿತರಣೆ ಮಾಡ್ತಾರೆ ಸರ್. ಮತ್ತು ಸುಣ್ಣ, ಬ್ಲೀಚಿಂಗು, ಮತ್ತು ಬೇರೆ ಬೇರೆ ಈ ಥರ ಎಲ್ಲ ತರಿಸಿ ಮತ್ತು ರೈತರಿಗೆ ರೇಷ್ಮೆ ಬೆಳೆಗಾರ ಎಲ್ಲರಿಗೆ ಕೊಟ್ಟು ಅದನ್ನೆಲ್ಲ ಅಮೌಂಟ್ನ ಮತ್ತೆ ನಾವು ಕಂಪ್ನಿಗೆ ನೆಫ್ಟ್ ಮಾಡಿದ್ವಿ ಸರ್. ನಿಮ್ಮ ಅನುಭವದ ಪ್ರಕಾರ ಇವಾಗ ಸುಮಾರು 1100 ಜನ ರೈತರು ನಿಮ್ಮ ತಾಲೂಕಿನಲ್ಲಿ ಇದ್ದಾರೆ ಅಂತ ಹೇಳಿದಿರಿ, ಈ ಪ್ರಮಾಣ ಬೆಳೀತಾ ಇದೆಯಾ ಹೇಗೆ ವರ್ಷ ಸರ್? ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಭಾಗದಲ್ಲಿ ಬೆಳೀತಾ ಇದೆ ಸರ್, ಕೆಲವೊಂದು ಭಾಗದಲ್ಲಿ ನೀರಿನ ಕೊರತೆ ಹೆಚ್ಚಾಗ್ಬಿಡಿದೆ ಸರ್. ಈ ವರ್ಷ ಅಂತೂ ಮಳೆ ಭಾಳ ಕಡಿಮೆ ಆಗ್ಬಿಡಿದೆ ಸರ್, ಕೆಲವೆಲ್ಲ ಪ್ಲಾಟ್ ಒಣಗ್ತಾ ಇದ್ದಾವೆ, ಕೆಲವು ಪ್ಲಾಟು ನೀರಿರ ಕಡೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಇದು ರೇಷ್ಮೆ ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಲಾಭದಾಯಕನೇ, ಒಟ್ಟು ಕೆಲವು ರೈತರಿದ್ರು ಅಷ್ಟು ರೈತ ಉಟ್ಕೊಂತದ್ರು ಸರ್, ಬೇರೆ ಕಡೆ ಎಲ್ಲ ಉಟ್ಕೊಂತದ್ರು. ಈಗ ಹೊಸದಾಗಿ ರೇಷ್ಮೆ ಕೃಷಿ ಮಾಡಬೇಕು ಅಂತೇಳಿ ಯಾರಾದರೂ ಒಬ್ಬ ರೈತರು ನಿಮ್ಮ ಆಜುಬಾಜಿನ ಗ್ರಾಮದ ರೈತರು ನಿರ್ಧಾರ ಮಾಡಿದರೆ ಅವರಿಗೆ ಶುರು ಮಾಡಲಿಕ್ಕೆ ಏನಾದರೂ ತರಬೇತಿ ಕೊಡುವಂಥ ವ್ಯವಸ್ಥೆ ನಿಮ್ಮ ಸಂಘದಿಂದ ಇದೆಯಾ ಹೇಗೆ? ಹಾಂ ಸರ್, ಮಾಡ್ತೀವಿ ಸರ್. ಯಾರೇ ಆಸಕ್ತಿ ವಹಿಸಿದ್ರೆ ಅವ್ರಿಗೆ ನೇರವೇ ನಾವೇ ತರಬೇತಿ ಕೊಡ್ತೀವಿ, ಬೇಡ ಇಲಾಖೆವಾರು ಅಧಿಕಾರಿಗಳು ಕರ್ಕೊಂಬಂದು ತರಬೇತಿ ಕೊಡಿಸ್ತೀವಿ, ಬೇಡ ಅಂದ್ರೆ ವಿಜ್ಞಾನಿಗಳು ಕರ್ಕೊಂಬಂದು ಸೈಂಟಿಸ್ಟ್ ಕರ್ಕೊಂಬಂದು ಅವರಿಗೆ ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಸಕ್ಸಸ್ ಆಗ್ಬೋದು ಮುಂದೆ ಅವ್ರ ಜೀವನದಲ್ಲಿ